ಅಳವಡಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನಮ್ಮ ಉತ್ಪಾದಕತೆಯಲ್ಲಿ ಮತ್ತೆ ಉತ್ಪಾದನೆಯಾಗಿರುವಂತಹ ಬೆಳೆಯ ಗುಣಮಟ್ಟನೂ ಕೂಡ ನಾವು ಚೆನ್ನಾಗಿ ತಗೊಂಬರೋದ್ರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಒಳ್ಳೆ ಹೆಸರು ಮತ್ತೆ ಒಳ್ಳೆ ಆದಾಯವನ್ನ ಪಡೆಯೋದ್ರ ಜೊತೆಗೆ ನಾವು ಕೃಷಿ ಪವರ್ ಹೌಸ್ ಅಥವಾ ನಮಗೆ ಈಗ ಕೃಷಿಗೆ ಕೇಂದ್ರ ರಾಷ್ಟ್ರವನ್ನಾಗಿ ನಾವು ಮಾಡುವಂತಹ ಎಲ್ಲ ಶಕ್ತಿ ನಮ್ಮ ರಾಷ್ಟ್ರಕ್ಕಿದ್ದು ಅದನ್ನ ನಾವು ಕಾರ್ಯರೂಪಕ್ಕೆ ತರಬಹುದು ಅಂತ ಹೇಳ್ಬೋದು. ಇವಿಷ್ಟರ ಜೊತೆಗೆ ನಮಗೆ ಕೃಷಿ ಶಿಕ್ಷಣ ಇರ್ಬೋದು ಅಥವಾ ಕೃಷಿ ಇಂಜಿನಿಯರಿಂಗ್ ಶಿಕ್ಷಣ ಮತ್ತು ಸಂಶೋಧನೆ ಇರ್ಬೋದು, ಇದರಲ್ಲೂ ಕೂಡ ನಾವು ನಿರಂತರ ಹೂಡಿಕೆ ಕೇಂದ್ರ ಸರ್ಕಾರಗಳಾಗಿರ್ಬಹುದು ಅಥವಾ ರಾಜ್ಯ ಸರ್ಕಾರಗಳಾಗಿರ್ಬಹುದು ಅಥವಾ ಯಾವುದೇ ವಿಜ್ಞಾನ ಪ್ರೋತ್ಸಾಹಕ ಸಂಸ್ಥೆಗಳಾಗಿರ್ಬಹುದು, ಅವುಗಳು ಕೂಡ ನಮಗೆ ಯಥೇಚ್ಛವಾಗಿ ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ. ಅಂದ್ರೆ ಈ ಕೃಷಿ ತಂತ್ರಜ್ಞಾನಗಳನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ. ಸೊ ಹಾಗಾಗಿ ಈ ಎಲ್ಲಾ ಕ್ಷೇತ್ರಗಳಲ್ಲಿ ನಮ್ಮ ಗಣನೀಯವಾಗಿ ಪ್ರಾಮುಖ್ಯತೆ ಇರೋದ್ರಿಂದ ನಾವು ಇವುಗಳನ್ನ ಸುಭಿಕ್ಷವನ್ನಾಗಿ ಮಾಡಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕೃಷಿ ಎಂಜಿನಿಯರಿಂಗ್ಗೆ ಸಂಬಂಧಪಟ್ಟಂಗೆ ಯಾವೆಲ್ಲ ಉದ್ಯಮಶೀಲತೆಯ ಸಾಧ್ಯತೆಗಳು ಇದ್ದಾವೆ ಅದರ ಬಗ್ಗೆ ತಿಳಿಸ್ಕೊಡಿ. ಈಗ ಒಂದು ನಾವು ಕೃಷಿ ಇಂಜಿನಿಯರಿಂಗ್ ಶಿಕ್ಷಣವನ್ನ ತಗೊಂಡ್ವಿ, ಹಾಗೆ ಅದರ ಒಂದು ಪ್ರಾಮುಖ್ಯತೆಯನ್ನು ತಿಳ್ಕೊಂಡಿದ್ದೀವಿ. ಆದರೆ ಯಾವ ರೀತಿ ನಾವು ಅದನ್ನು ಉದ್ಯಮಶೀಲತೆಯಾಗಿ ನಾವು ಪರಿವರ್ತನೆ ಮಾಡ್ಕೋಬೇಕು ಅನ್ನೋದರಲ್ಲಿ ಸುಮಾರು ಯುವಕರು ಅಲ್ಲೇ ಇಡಬಹುದು. ಯಾಕೆ ಅಂತಂದ್ರೆ ಅವು ಸರಿಯಾದ ಒಂದು ಪ್ರೀ ಪ್ಲಾನಿಂಗ್ ಅಂತ ಏನ್ ಹೇಳ್ತೀವಲ್ಲ, ಮೊದಲನೇ ಯೋಜನೆಯನ್ನ ರೂಪಿಸಿ ಅಥವಾ ಏನ್ ಮಾಡಬಹುದು ಏನ್ ಬೇಕಾಗಿದೆ ಅಂತ ನೋಡ್ಬಿಟ್ಟು ನಾವು ಮಾಡಿದ್ರೆ ಯಶಸ್ಸನ್ನ ಕಾಣಲಿಕ್ಕೆ ಸಹಾಯಕಾರಿಯಾಗುತ್ತೆ. ಈಗ ಕೆಲವೊಂದಿಷ್ಟು ಯುವಕರು ನಮ್ಮ ಕೇಂದ್ರಕ್ಕೂ ಬರ್ತಾ ಇರ್ತಾರೆ, ಹಾಗೆ ನಾವು ಫೋನಲ್ಲೂ ಕೆಲವೊಂದಿಷ್ಟು ಫೋನ್ ಅಟೆಂಡ್ ಮಾಡಿದಾಗ ಏನ್ ಹೇಳ್ತಾರೆ, ನಾವು ಕೃಷಿ ಸ್ಟಾರ್ಟ್ಅಪ್ಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಅವರಿಗೆ ಏನ್ ಮಾಡಬೇಕು, ಯಾವ ತರ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನೋಷ್ಟು ಮಾಹಿತಿ ಸಮರ್ಪಕವಾಗಿ ಇರಲ್ಲ. ಸೊ ಹಾಗಾಗಿ ಮೊದಲು ನಮ್ಮ ಲೋಕಲ್ ಏರಿಯಾ ಅಥವಾ ನಮ್ಮ ಸ್ಥಳೀಯವಾಗಿ ಏನು ಬೇಡಿಕೆ ಇದೆ, ಏನು ಮಾಡಿದ್ರೆ ನಮಗೆ ಈ ಒಂದು ಯಶಸ್ವಿಯಾಗಿ ನಾವು ಈ ಉದ್ಯಮಶೀಲವನ್ನ ಪರಿವರ್ತನೆ ಮಾಡ್ಕೋಬೇಕು ಅನ್ನೋದನ್ನ ದೃಷ್ಟಿಯಲ್ಲಿಟ್ಕೊಂಡು ನಾವು ಈ ಕೆಲಸಕ್ಕೆ ಕೈ ಹಾಕಬೇಕು. ಈಗ ಅದರಲ್ಲೂ ಕೂಡ ನಾವು ಕೃಷಿ ಸ್ಟಾರ್ಟ್ಅಪ್ಸ್ ಅಥವಾ ಅಗ್ರಿ ಸ್ಟಾರ್ಟ್ಅಪ್ಸ್ ಅಂತ ಏನು ಹೇಳ್ತಾ ಇದ್ದೀವಿ, ಅದರಲ್ಲಿ ಸುಮಾರು ಜನ ಯುವಕರೇ ಭಾಗಿಯಾಗಿದ್ದಾರೆ. ಸೊ ಉದಾಹರಣೆಗೆ ಹೇಳೋದಾದ್ರೆ ಎಣ್ಣೆ ಘಾಣಗಳಾಗಿರ್ಬೋದು, ಅಂದ್ರೆ ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಏನ್ ಹೇಳ್ತೀವಲ್ಲ, ಎಣ್ಣೆ ಘಾಣ ಆಗಿರ್ಬೋದು, ಕಿರು ಆಹಾರ ಘಟಕಗಳಾಗಿರ್ಬೋದು, ಹಾಗೇನೆ ಈ ಯಂತ್ರೋಪಕರಣಗಳ ತಯಾರಿಕಾ ಕೇಂದ್ರ ಅಂದ್ರೆ ಈ ಮಷಿನರಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ಏನ್ ಹೇಳ್ತೀವಲ್ಲ, ಫ್ಯಾಬ್ರಿಕೇಟರ್ಸ್, ಅಲ್ಲೂ ಕೂಡ ತಮ್ಮ ವಿಷಯದ ಜ್ಞಾನವನ್ನ ಅಳವಡಿಸ್ಕೋಬಹುದು. ಆಮೇಲೆ ಇತ್ತೀಚೆಗೆ ಈಗ ಡ್ರೋನ್ ಸಿಂಪಡಣೆ ಕೂಡ ನಮಗೆ ಅತಿ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಇರೋದ್ರಿಂದ ಬಾಡಿಗೆ ಆಧಾರದ ಮೇಲೂ ಕೂಡ ನೀವು ಡ್ರೋನ್ಗಳನ್ನ ರೈತರಿಗೆ ನೀಡಬಹುದು. ಸೊ ಅದ್ರ ಜೊತೆಗೆ ಬಾಡಿಗೆ ಆಧಾರದ ಮೇಲೆ ಯಂತ್ರೋಪಕರಣಗಳಿರ್ಬೋದು, ಅದ್ರ ಜೊತೆಗೆ ಈಗ ಕೋಲ್ಡ್ ಸ್ಟೋರೇಜ್, ಈಗ ನಮ್ಮ ಹಾಸನ ಆಲೂಗಡ್ಡೆಗೆ ಸೂಕ್ತವಾದಂತಹ ಜಾಗ ಇರೋದ್ರಿಂದ ಇಲ್ಲೂ ಕೂಡ ಆಲೂಗಡ್ಡೆ ಆಗಿರ್ಬೋದು ಅಥವಾ ಶುಂಠಿ ಆಗಿರ್ಬೋದು, ಸೊ ಇದನ್ನ ಶೇಖರಣೆಗೆ ನಮಗೆ ಕೋಲ್ಡ್ ಸ್ಟೋರೇಜ್ ಅತಿ ಅವಶ್ಯಕವಾದಂತಹ ಒಂದು ಸ್ಟ್ರಕ್ಚರ್ ಇದು. ಯಾಕೆ ಅಂತಂದ್ರೆ ನೆಕ್ಸ್ಟ್ ಬಿತ್ತನೆಗೆ ನಾವು ಯೂಸ್ ಮಾಡಬೇಕು ಅಂತಂದ್ರೆ ಈಗ ಶಿಥಿಲ ಘಟಕಗಳಲ್ಲಿ ನಾವು ಇಡಲಿಲ್ಲ ಅಂತಂದ್ರೆ ಅದು ಮೊಳಕೆ ಒಡೆಯುವಂತಹ ಒಂದು ಸಂಭವ ಜಾಸ್ತಿ ಇದ್ದು ಅದನ್ನ ನಾವು ಮುಂದೆ ಬಿತ್ತನೆಗೆ ಬಳಸಲಿಕ್ಕೆ ಆಗಲ್ಲ. ಸೊ ಅಂತಹ ಕ್ಷೇತ್ರದಲ್ಲಿ ನೀವು ಬಾಡಿಗೆ ಆಧಾರದ ಮೇಲೂ ಕೂಡ ಈ ತರ ಶಿಥಿಲ ಘಟಕಗಳನ್ನ ಸ್ಥಾಪನೆ ಮಾಡಿಕೊಂಡು ಬೇರೆ ಬೇರೆ ಬೆಳೆಗಳನ್ನು ಕೂಡ ಅದರಲ್ಲಿ ಶೇಖರಣೆ ಮಾಡಬಹುದು. ಅದ್ರ ಜೊತೆಗೇನೆ ಇತ್ತೀಚೆಗೆ ಗೋಡೌನ್ಸ್ಗಳು ಕೂಡ ಜಾಸ್ತಿ, ಗೋದಾಮುಗಳು ಅಂತ ಏನ್ ಹೇಳ್ತೇವೆ, ಸೊ ಅವುಗಳನ್ನು ಕೂಡ ನಾವು ಸ್ಟಾರ್ಟ್ಅಪ್ಗಳನ್ನಾಗಿ ಮಾಡಬಹುದು. ಇನ್ನು ಹೇಳ್ಬೇಕಂತಂದ್ರೆ ಈಗ ಟ್ರಾನ್ಸ್ಪೋರ್ಟೇಷನ್, ಅಗ್ರಿ ಟ್ರಾನ್ಸ್ಪೋರ್ಟೇಷನ್ ಅಂತ ಏನ್ ಹೇಳ್ತೀವಲ್ಲ, ಪ್ರಮುಖವಾಗಿ ನಾವು 100 KG ನಾವು ಕೃಷಿ ಉತ್ಪನ್ನಗಳನ್ನ ಬೆಳೆದ್ರೆ ಸೊ 10-20 KG ಅಷ್ಟು ವೇಸ್ಟ್ ಕೇವಲ ಸಾಗಾಣಿಕಾ ಹಂತದಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಯಾಕೆ ಅಂತಂದ್ರೆ ಸೂಕ್ತವಾದ ಶಿಥಿಲ ಘಟಕಗಳು ಇರದೇ ಇರಬಹುದು ಅಥವಾ ಸೂಕ್ತವಾದ ಸಾಗಾಣಿಕಾ ತಂತ್ರಜ್ಞಾನಗಳು ಕೊರತೆ ಇರೋದ್ರಿಂದ ನಮಗೆ ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಅಂತಂದ್ರೆ ಈಗ ಟ್ರಾನ್ಸ್ಪೋರ್ಟೇಷನ್ ಹಂತದಲ್ಲಿ ಸುಮಾರು ನಷ್ಟ ಆಗ್ತಾ ಇದೆ. ಸೊ ಅದನ್ನು ಕೂಡ ಒಂದು ಬಿಸ್ನೆಸ್ ಅಥವಾ ಈ ಉದ್ಯಮವನ್ನಾಗಿ ನೀವು ಸೃಷ್ಟಿ ಮಾಡಬಹುದು. ಅಂದ್ರೆ ಕೇವಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಿಮ್ಮ ಕೋಲ್ಡ್ ಸ್ಟೋರೇಜ್ ವಾಹನಗಳಲ್ಲಿ ಈ ಕೃಷಿ ಉತ್ಪನ್ನಗಳನ್ನ ಸಾಗಾಣಿಕೆ ಮಾಡೋದಿರ್ಬೋದು. ಸೊ ಈ ತರಹದ ಕೆಲವೊಂದು ಉದ್ಯಮಶೀಲತೆಯನ್ನ ಈ ಒಂದು ಕೃಷಿ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ನೀವು ಮಾಡಬಹುದು. ತಂತ್ರಜ್ಞಾನದ ಆವಿಷ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ನಮ್ಮ ದೇಶದಲ್ಲಿ ಆಗ್ತಾ ಇದೆ, ಆದ್ರೆ ಅವುಗಳ ಅಳವಡಿಕೆಯಲ್ಲಿ ಸಾಕಷ್ಟು ತೊಡಕುಗಳಿರೋ ಅಂತದನ್ನು ಕೂಡ ನಾವು ಗಮನಿಸಬಹುದು. ರೈತರಿಗೆ ತೊಡಕಾಗಿರ್ತಕ್ಕಂಥ ಅಂಶಗಳು ಏನೇನು? ಸೊ ಮೊದಲನೇ ತೊಡಕು ಅಂತ ಹೇಳೋದಕ್ಕೆ ಇಷ್ಟಪಡೋದು ನಮ್ಮ ಕಡಿಮೆ ಹಿಡುವಳಿದಾರರ ರೈತರು. ಸೊ ಈಗ ನಮ್ಮ ಭಾರತ ದೇಶದಲ್ಲಿ ಅಥವಾ ಎಸ್ಪೆಷಲಿ ನಮ್ಮ ದಕ್ಷಿಣ ಭಾರತ ಆಗಿರ್ಬೋದು ಅಥವಾ ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ಸೀಮಿತಗೊಳಿಸಿದ್ರೆ ಅತಿ ಕಡಿಮೆ ಹಿಡುವಳಿದಾರರ ಸಂಖ್ಯೆನೇ ಜಾಸ್ತಿ ಇರೋದು. ಅಂದ್ರೆ 1/2 ಎಕರೆ, 1 ಎಕರೆ ಅಥವಾ 2 ಎಕರೆಗಿಂತ ಕಡಿಮೆ ಇರುವಂತಹ ರೈತರು ಜಾಸ್ತಿ ಇರೋದ್ರಿಂದ

ನಮಗಿರುವ ಬದ್ಧತೆಗೊಂದು ರುಜುವಾತಾಗಿದೆ. ಈ ಮೂಲಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆದಿಚುಂಚನಗಿರಿ ವಿಶ್ವವಿದ್ಯಾಲಯವು ಅತ್ಯಂತ ಪ್ರತಿಷ್ಠಿತ ಹಾಗೂ ವಿಶ್ವಾಸಾರ್ಹ ವಿಶ್ವವಿದ್ಯಾಲಯವೆಂದು ಗುರುತಿಸಲ್ಪಟ್ಟಿದೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಹಾಗೂ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಿಮ್ಮ ಪ್ರಥಮ ಆಯ್ಕೆ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ, ಬಿಜಿನಗರ, ಮಂಡ್ಯ ಜಿಲ್ಲೆ. ಮುಂದಿನ ಗೀತೆಯನ್ನು ಕೇಳಿ. ಹಾಡಿದ್ದಾರೆ ಬಿಎ ಗಣೇಶ್ ಮತ್ತು ಸಂಗಡಿಗರು. ಶರಣು ಗಂಗೆ ನಿನಗೆ ಶರಣು, ಶರಣು ಗಂಗೆ ನಿನಗೆ ಶರಣು, ಶರಣು ಗಂಗೆ ನಿನಗೆ ಶರಣು. ಸಂರಕ್ಷಣೆಗೆ ಮನಸ್ಸು ಮಾಡಿ ಆಗ ನೋಡಿ ಬೆಳವಣಿಗೆ ನಿಮ್ಮ ಜೀವಿಗಳಿಗೂ ನೀನೆ ಪ್ರಾಣ, ಸಕಲ ಜೀವಿಗಳಿಗೂ